ವಂಚಿಸ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್ ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಜಂಗಮನಗರದ ಪ್ರಗತಿಪರ ಕೃಷಿಕ KS ಸಿದ್ದಲಿಂಗಸ್ವಾಮಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆ ಕೇಳುತ್ತೀರಿ. ಅಲ್ಲಿನ ಯಾವುದೇ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಸಿಟಿ ಸ್ಕ್ಯಾನ್ ಮತ್ತು ಫುಲ್ ಮೌತ್ ಎಕ್ಸ್ರೇ ಹಾಗೂ ಯಾವುದೇ ನೋವಿಲ್ಲದೆ 24 ಗಂಟೆಗಳಲ್ಲಿ ಇಂಪ್ಲಾಂಟ್ ಮೂಲಕ ಫಿಕ್ಸ್ಡ್ ಹಲ್ಲುಗಳ ಜೋಡಣೆ ಮಾಡಲಾಗುವುದು. ಡಾಕ್ಟರ್ ಶಿವಕುಮಾರ್ ಅವರು ಸ್ವಿಟ್ಜರ್ಲ್ಯಾಂಡಿನಿಂದ ತರಬೇತಿ ಪಡೆದು ಚಿತ್ರದುರ್ಗದಲ್ಲಿ ವಿನೂತನವಾಗಿ ಪ್ರಾರಂಭಿಸಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಡೆಂಟಲ್ ಕ್ಲಿನಿಕ್ ಮತ್ತು ಇಂಪ್ಲಾಂಟ್ ಸೆಂಟರ್ನಲ್ಲಿ ಲಭ್ಯ. ಸ್ಥಳ: ಸ್ಟೇಡಿಯಂ ರಸ್ತೆ, ಬುದ್ಧ ಸರ್ಕಲ್, ದೊರೆಸ್ವಾಮಿ ಲೇಔಟ್, ಚಿತ್ರದುರ್ಗ. ಫೋನ್ ಸಂಖ್ಯೆ 8762164864. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524222 ಅಥವಾ 9036071902. ಇದೀಗ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಜಂಗಮನಗರದ ಪ್ರಗತಿಪರ ಕೃಷಿಕ KS ಸಿದ್ದಲಿಂಗಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನ ಸಂದರ್ಶಿಸಿದ್ದಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಜಂಗಮನಗರದ ಪ್ರಗತಿಪರ ಕೃಷಿಕರಾದ KS ಸಿದ್ದಲಿಂಗಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ, ಅವರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಸಿದ್ದಲಿಂಗಸ್ವಾಮಿ ಅವರು ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸಿದ್ದಲಿಂಗಸ್ವಾಮಿ ಅವರು ಕೃಷಿ ಬದುಕು ಅಲ್ಲಿ 8 ವರ್ಷದಿಂದ ಮಾಡ್ತಾ ಇದ್ರು? ನಾವು ಈಗ 23 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಯಾಕೆ ಕೃಷಿ ಬದುಕಿ ಬರ್ಬೇಕನ್ನಿಸ್ತು? ಕೃಷಿ ಬದುಕು ನಮ್ಮ ಪೂರ್ವಜರು ಅದನ್ನ ಅಳವಡಿಸ್ಕೊಂಡಿದ್ರು, ನಾವು ಕೂಡ ಅದನ್ನ ಅಳವಡಿಸ್ಕೋಬೇಕು ಅಂತೇಳಿ ಕೃಷಿ ಬದುಕಿಗೆ ಬಂದೆ. ಬರೀ ಅದನ್ನ ಆದಾಯದ ಮೂಲವಾಗಿನೇ ನಾನು ನೋಡ್ಲಿಲ್ಲ, ಅದು ನಮ್ಮ ಬದುಕಿನ ಮೂಲ ಅಂತೇಳಿ ನಾನು ಕೃಷಿ ಬದುಕನ್ನ ಆಯ್ಕೆ ಮಾಡಿದೆ. ಕೃಷಿ ಜೀವನಕ್ಕೆ ಬಂದಾಗ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ಮಾಡ್ತಾ ಇದ್ರು. ಅವ್ರು ಬೆಳೀತಾ ಇರ್ತಕ್ಕಂಥ ಅವತ್ತು ಸಾವೆ, ನವಣೆ, ರಾಗಿ, ಜೋಳ, ಹುರುಳಿ, ಉದ್ದು, ಕಡಲೆ, ತೊಗರಿ, ಅವರೆ, ಪ್ರತಿಯೊಂದನ್ನು ಕೂಡ ಇರ್ತಕ್ಕಂಥ 1 ಅಥವಾ 2 ಎಕರೆ ಜಮೀನೊಳಗೆ ಎಲ್ಲಾ ತರದ ಬೆಳೆಗಳನ್ನು ಬೆಳೀತಾ ಇದ್ರು. ನಾವು ಆವಾವ ಹವಾಮಾನಕ್ಕೆ ತಕ್ಕಂತೆ ಆ ಬೆಳೆಗಳನ್ನ ತಿಂತಾ ಇದ್ವಿ. ಅದು ನಮ್ಮ ಮನಸ್ಸಲ್ಲಿತ್ತು, ಹೌದಲ್ವಾ, ಇದನ್ನೆಲ್ಲ ನಾವು ನಮ್ಮ ತಂದೆಯವ್ರು ಉಳಿಸ್ಕೊಂಡ್ ಬಂದಿದ್ರೆ ನಾವ್ ಯಾಕೆ ಉಳಿಸಬಾರದು, ನಮ್ಗೆ ಯಾಕೆ ಮುಂದಿನ ನಮ್ಮ ಪೀಳಿಗೆಗಳಿಗೆ ಇದನ್ನ ಯಾಕೆ ಇದನ್ನ ಬಳುವಳಿಯಾಗಿ ನಾವು ಕೊಡಬಾರದು ಅಂತೇಳಿ ಆ ಉದ್ದೇಶದಿಂದ ಅದು ನಮಗೆ ಮಂದಾಟಾಯ್ತು. ಕೃಷಿ ಮಾಡಲೇಬೇಕು. ಕೆಲವು ಜನ ಹೇಳರು, ಅಪ್ಪ ಹಾಕಿದ ಹಾಲಿದ ಮರ ಅಂತ ಅದಕ್ಕೆ ನೇಣಾಕಿಂತೀರಾ, ಅದನ್ನ ಬಿಟ್ಟು ಹೊರಗೆ ಬನ್ನಿ. ಅವಾಗ ಅವ್ರು ಹೇಳಿದಾಗ ಅನಿಸ್ತಾ ಇತ್ತು, ಹೌದಲ್ವಾ, ಇದನ್ನ ಬಿಟ್ಟು ಹೊರಗೆ ಹೋಗ್ಬೇಕು. ಹೊರಗೆ ಹೋದ್ರೆ ಯಾವ ತರ ಬದುಕನ್ನು ಕಟ್ಕೋಬಹುದು? ಆ ಬದುಕನ್ನ ಹೊಸ ತರದ ಬದುಕನ್ನು ಕಟ್ಟಿದ್ರೆ ಅಪ್ಪ ಹಾಕಿದ ಹಾಲದ ಮರ ಮತ್ ನಮಗೆ ಆ ಬಿಳಲು ಬಿಟ್ಟು ಮತ್ತೆ ಹೊಸ ಮರವನ್ನು ಬೆಳಿಲಿಕ್ಕೆ ನಮಗೆ ಮತ್ತೆ ಏನ್ ಬೇಕು? ಅವಾಗ ಮತ್ತೆ ಕೃಷಿನೇ ಬೇಕು. ಈಗ ಏನನ್ನೆಲ್ಲದನ್ನು ಕೂಡ ನಾವು ಕೊಂಡ್ಕೋಬಹುದು, ಆದ್ರೆ ಬೆಳೆಯೋದಿದೆಯಲ್ಲ ಅದು ಬಹಳ ಕಷ್ಟ. ಹಂಗಾಗಿ ಆ ಬೆಳೆಯ ಕಷ್ಟನ ನಾವು ನೋಡಿರಲ್ಲ. ನಾವೇನು ರೈತರು ಮಕ್ಕಳಾಗಿ ಹುಟ್ಟಿದ್ವಿ, ಅದನ್ನ ನೋಡಿದ್ವಿ, ಆದ್ರೆ ಹೊರಗಿನವ್ರಿಗೆ ಗೊತ್ತಿಲ್ಲ.